ನೀವು ಯಾವ ರೀತಿ ಮುಂದಿನ ದಿನದಲ್ಲಿ ಕಾರ್ಯನಿರ್ವಹಿಸುತ್ತೀರಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ರೈತ ಬಾಂಧವರೇ, ನಾನು ಮೊದಲನೆಯದಾಗಿ ತಮಗೆ ನಮಸ್ಕರಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದ್ರೆ, ಈ ಕರೋನಾ ಸಾಂಕ್ರಾಮಿಕ ರೋಗ ಯುದ್ಧ ಏನಿದೆ, ಇದು ಒಂದು ಎರಡು ಅಥವಾ ಒಂದು ವಾರಗಳಲ್ಲಿ ತಿಂಗಳುಗಳಲ್ಲಿ ಹೋಗುವಂತಹ ಯುದ್ಧ ಅಲ್ಲ, ಬಹುಶಃ ಇದು ವರ್ಷಗಟ್ಟಲೆ ನಡೆಯುವಂತಹ ಯುದ್ಧ. ಈ ಯುದ್ಧದಲ್ಲಿ ನಾವು ಜಯಿಸಬೇಕು ಅಂತಂದ್ರೆ ಆಹಾರ ಬಹಳ ಮುಖ್ಯ. ಬಹುಶಃ ಆಹಾರದ ಕೊರತೆ ಏನಾದ್ರೂ ಇದ್ದಿದ್ರೆ ನಮಗೆ ಯುದ್ಧವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ನೀವು ಬೆಳೆದಂತಹ ಹೆಚ್ಚು ಬೆಳೆದುಕೊಟ್ಟಂತಹ ಆಹಾರ, ನಮಗೇನು ಬೇಡಿಕೆ ಇದೆ ಅದಕ್ಕಿಂತ ಹೆಚ್ಚು ಆಹಾರವನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದ್ರ ಆಗುವ ಶಕ್ತಿ, ಅದೊಂದು ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಈ ಕೊರೋನಾ ವಿರುದ್ಧ ಹೋರಾಟ ಮಾಡಲು. ಆ ದಿಶೆಯಲ್ಲಿ ನಿಮಗೆ ನಮ್ಮ ರೈತ ಬಾಂಧವರಿಗೆ ನಾವು ನಮಸ್ಕರಿಸಲೇಬೇಕು. ಬಹುಶಃ ಈ ಕೊರೋನಾ ಸಾಂಕ್ರಾಮಿಕ ರೋಗ ಹರಡೋದಕ್ಕೆ ಶುರು ಮಾಡಿದ ಮೇಲೆ ಕೃಷಿ ವಲಯ ಎಷ್ಟು ಮಹತ್ವ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಮೊದಲ ಹಂತದಲ್ಲಿ ಲಾಕ್ಡೌನ್ ಮಾಡಿದಾಗ ಸಂಪೂರ್ಣವಾಗಿ ಎಲ್ಲವನ್ನೂ ಲಾಕ್ಡೌನ್ ಮಾಡಲಾಯಿತು. ತದನಂತರ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಶ್ರೀ ದೇವೇಗೌಡರು, ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಮೋದಿಯವರನ್ನ ಭೇಟಿ ಮಾಡಿ, ಇದೊಂದು ದೀರ್ಘಾವಧಿ ಯುದ್ಧ, ಈ ಯುದ್ಧದಲ್ಲಿ ನಾವು ಜಯಿಸಬೇಕು ಅಂತಂದ್ರೆ ಆಹಾರದ ಕೊರತೆ ಬೀಳಬಾರದು, ನಾವು ರೈತರನ್ನ ಸ್ವಲ್ಪ ಸಹಾಯ ಮಾಡಬೇಕಾಗ್ತದೆ, ಅವ್ರನ್ನ ಕೈ ಹಿಡಿಬೇಕಾಗ್ತದೆ, ಆಹಾರ ಉತ್ಪಾದನೆಗೆ ಕೊರತೆ ಬೀಳದಾಗ ನೋಡ್ಕೋಬೇಕಾಗ್ತದೆ ಅಂತ ಒಂದು ಮಾಹಿತಿಯನ್ನು ನೀಡಿದಾಗ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡು ಕೃಷಿ ವಲಯಕ್ಕೆ ಆದ್ಯತೆಯನ್ನು ನೀಡಿ ಕೃಷಿ ವಲಯಕ್ಕೆ ಬಿತ್ತನೆ ಬೀಜಗಳಾಗಲಿ ಗೊಬ್ಬರಗಳಾಗಲಿ ರೈತರ ಚಲನವಲನಕ್ಕೆ, ಕೃಷಿ ಸಂಬಂಧಿತ ಚಲನವಲನಕ್ಕೆ ಯಾವುದೇ ರೀತಿ ತೊಂದರೆಯಾಗಬಾರದು ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಈ ಯುದ್ಧವನ್ನ ಗೆಲ್ಲಲಿಕ್ಕೆ ಇದು ಪ್ರಥಮ ಹಂತ, ಆಹಾರವೇ ಪ್ರಥಮ ಹಂತ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ ರೈತ ಬಾಂಧವರಿಗೆ ನಾವು ನಮಸ್ಕರಿಸುತ್ತೇವೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದ್ರೆ, ಈ ಒಂದು ಸಂಕಷ್ಟ ದಿನದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ನಾವು ರೈತರ ನೆರವಿಗೆ ನಿಲ್ಲಬೇಕು, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ವಿಸ್ತರಣೆಯಲ್ಲಿದೆ, ಸಂಶೋಧನೆಯಲ್ಲಿದೆ ಹಾಗೂ ವಿದ್ಯಾಭ್ಯಾಸದಲ್ಲಿದೆ. ಈ ಮೂರು ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರತಕ್ಕಂತಹ ಕೃಷಿ ವಿಶ್ವವಿದ್ಯಾನಿಲಯ ರೈತರ ಸಹಾಯಕ್ಕೆ ಹೇಗೆ ಧಾವಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ, ಕೃಷಿ ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಒಂದು ಅಗ್ರಿ ವಾರ್ ರೂಮ್ ಅನ್ನೋ ಒಂದು ಮಾಹಿತಿ ಕೇಂದ್ರವನ್ನು ತೆರೆದಿದ್ದಾರೆ. ಈ ಅಗ್ರಿ ವಾರ್ ರೂಮ್ ಮಾಹಿತಿ ಕೇಂದ್ರದ ಪ್ರಮುಖ ಉದ್ದೇಶಗಳೇನಂತಂದ್ರೆ, ಈ ಸಾಂಕ್ರಾಮಿಕ ರೋಗ ಹರಡದಂತೆ ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ, ಹಳ್ಳಿಗರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಅದು ಬಹಳ ಮುಖ್ಯವಾದಂತಹ, ಯಾಕೆಂದ್ರೆ ಇದೇನಾದರೂ ಹಳ್ಳಿ ಹಂತಕ್ಕೆ ತಲುಪಿಟ್ರೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಇದು ಹಳ್ಳಿ ಹಂತ ತಲುಪಿ ಹಳ್ಳಿಯಲ್ಲಿ ಹರಡದ ಹಾಗೆ ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಬೇಕು. ನಮ್ಮ ಏನು ನಮ್ಮ 10 ಜಿಲ್ಲೆಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 10 ಜಿಲ್ಲೆಗಳಲ್ಲಿ ಏನೇನು ಯಾವ್ಯಾವ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ, ಕೃಷಿ ಮಹಾವಿದ್ಯಾಲಯಗಳ ಮೂಲಕ, ವಿಸ್ತರಣಾ ಘಟಕಗಳ ಮೂಲಕ, ಕೃಷಿ ವಿಶ್ವವಿದ್ಯಾನಿಲಯದ ಮೂಲಕ ರೈತ ಬಾಂಧವರಿಗೆ ಮಾಹಿತಿಯನ್ನು ತಲುಪಿಸಿ ಹೇಗೆ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಈ ಕೊರೋನಾ ಸಾಂಕ್ರಾಮಿಕ ರೋಗ ಹರಡದ ಹಾಗೆ ಅನ್ನೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಬೆಳೆಗಾರರು ಮತ್ತು ಬಳಕೆದಾರರು. ಬೆಳೆಗಾರರು ನಮ್ಮ ರೈತ ಬಾಂಧವರು, ಬಳಕೆದಾರರು ಆಹಾರವನ್ನು ತಿನ್ನುವಂತವರು, ಅಂದ್ರೆ ಪಟ್ಟಣಿಗರು ಅಥವಾ ಯಾರು ಆಹಾರವನ್ನು ಉಪಯೋಗಿಸ್ತಾರೆ ಅಂದರು. ಇವರ ಮಧ್ಯೆ ನಾವು ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕು. ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ ಅಥವಾ ನಮ್ಮ ಕೃಷಿ ವಿಸ್ತರಣಾ ಘಟಕಕ್ಕೆಲ್ಲರೂ ಸೇರಿ ಈ ಬೆಳೆಗಾರರು ಮತ್ತೆ ಕೊಳ್ಳುವವರ ಮಧ್ಯೆ ನಾವು ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಈ ಕಡೆ ರೈತರು ಬೆಳೆದಿರ್ತಾರೆ, ಲಾಕ್ಡೌನ್ ಆಗಿದೆ, ಅದು ಎಲ್ಲಿ ಮಾರಾಟ ಮಾಡಬೇಕು ಅಂತ ಗೊತ್ತಾಗಲ್ಲ, ಅದನ್ನ ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ಸ್ಥಳದಲ್ಲಿ ನೀವು ಹೋದ್ರೆ ಅದನ್ನು ಮಾರಾಟ ಮಾಡಬಹುದು ಅನ್ನೋದೊಂದು ಮಾಹಿತಿ ಕೊಡೋದ್ರ ಜೊತೆಗೆ, ಹಾಗೆ ಈ ಯಾರು ಕೊಳ್ಳುವವರು ಇರ್ತಾರಲ್ಲ, ವ್ಯಾಪಾರಿಗಳು, ಅವರ ನಂಬರ್ಗಳನ್ನ ಅಥವಾ ಫೋನ್ ನಂಬರ್ಗಳನ್ನ ಕೊಡೋದಾಗ್ಲಿ ಅಥವಾ ರೈತ ಬಾಂಧವರ ನಂಬರ್ನ ಕೊಳ್ಳುವವರಿಗೆ ಕೊಡೋದಾಗ್ಲಿ, ಇಂತಹ ಕೊಂಡಿಯ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೇಳಿ, ಅಂದ್ರೆ ಬಳಕೆದಾರರು ಮತ್ತೆ ಬೆಳೆಗಾರರ ಮಧ್ಯೆ ನಾವು ಕೊಂಡಿಯ ಕೆಲಸವನ್ನ ಮಾಡಬೇಕು. ಏನು ಉತ್ಪಾದನೆಯಾದಂತಹ ಆಹಾರ ಪದಾರ್ಥಗಳು ಎಲ್ಲೂ ನಿಲ್ಲದ ಹಾಗೆ ಇನ್ನೊಂದು ಕಡೆ ಹೋಗಿ ಅದು ಕೊಳ್ಳುವವರಿಗೆ ಸಹಾಯ ಆಗಬೇಕು ಅನ್ನೋದಂತಹ ಒಂದು ಉದ್ದೇಶದಿಂದ ಸಹ ಈ ಒಂದು ಅಗ್ರಿ ವಾರ್ ರೂಮ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಹಣ್ಣು ಮತ್ತು ತರಕಾರಿಗಳು ಬೇಗ ಕೆಡುತ್ತವೆ, ಇದಕ್ಕೆ ಸೂಕ್ತ ಮಾರುಕಟ್ಟೆಯನ್ನ ನಾವು ಒದಗಿಸಬೇಕು ಅಂತ ಹೇಳಿ ನಾವು ಈ ಅಗ್ರಿ ವಾರ್ ರೂಮ್ ಅನ್ನ ಪ್ರಾರಂಭಿಸಿದ್ದು. ಆಮೇಲೆ ರೈತರ ಬೆಳೆ ಮತ್ತು ಜಾನುವಾರುಗಳಿಗೆ, ಈಗಾಗಲೇ ಕೆಲವು ಸಾಂಕ್ರಾಮಿಕ ರೋಗಗಳು ಬರ್ತವೆ, ಬೆಳೆಗೆ ರೋಗ ಬರ್ತದೆ, ಅದಕ್ಕೆ ಸೂಕ್ತ ಮಾಹಿತಿಯನ್ನ ಕೊಡಬೇಕು ನಾವು. ಇಂತಹ ರೋಗ ಬರ್ತದೆ, ಏನು ವ್ಯಾಕ್ಸಿನೇಷನ್ ಹಾಕಬೇಕು, ಇಂತಹ ಬೆಳೆಗೆ ಇಂತಹ ರೋಗ ಬರ್ತದೆ, ಅದಕ್ಕೆ ಯಾವ ಔಷಧಿ ನೋಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ಕೊಡಬೇಕು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅನ್ನೋ ಉದ್ದೇಶದಿಂದ ಸಹ ಈ ಒಂದು ಅಗ್ರವಾರವನ್ನ ನಾವು ಪ್ರಾರಂಭಿಸಿದ್ದೀವಿ. ಇನ್ನೂ ಮುಂದೆ ಹೋಗಿ ವೈಜ್ಞಾನಿಕ ಸಲಹೆಗಳನ್ನ, ಈಗ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ನಾವು ಹೆಚ್ಚಿನ ಮಾಡಲೇಬೇಕು, ಮುಂದಿನ ದಿನಗಳಲ್ಲೂ ನಾವು ಹೆಚ್ಚು ಮಾಡಲೇಬೇಕು. ಇದು ದೀರ್ಘಾವಧಿ ಯುದ್ಧವಾದ್ರಿಂದ ಈ ಯುದ್ಧದಲ್ಲಿ ಹೋರಾಟ ಮಾಡಬೇಕಂದ್ರೆ ಆಹಾರ ಉತ್ಪಾದನೆ ನಾವು ಹೆಚ್ಚು ಮಾಡಲೇಬೇಕಾಗ್ತದೆ. ಹಾಗಾಗಿ ವೈಜ್ಞಾನಿಕ ಮಾಹಿತಿಯನ್ನ ಕೊಡಬೇಕಾಗ್ತದೆ ಉತ್ಪಾದಕತೆ ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ. ಆ ವಿಜ್ಞಾನಿಗಳ ಜೊತೆ ನೇರ ಸಂಪರ್ಕಕ್ಕೆ ಫೋನ್ ನಂಬರ್ಗಳನ್ನ ಕೊಟ್ಟು ಅಗ್ರಿವಾರ್ ರೂಮ್ ಅಲ್ಲಿ ವಿಷಯ ತಜ್ಞರುಗಳನ್ನು ಇಟ್ಟು ಆ ಮೂಲಕ ರೈತ ಬಾಂಧವರೇನಾದರೂ ಇಲ್ಲಿ ಫೋನ್ ಮಾಡಿದ್ರೆ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಈ ಅಗ್ರಿವಾರ್ ರೂಮ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ರೈತ ಬಾಂಧವರು ಹೇಗೆ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಮಾತು ಹೇಳ್ಬಿಡ್ತೀನಿ ಸರ್. ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂತಹ ಮಾಹಿತಿ. ಈಗ ರೈತ ಬಾಂಧವರು ಈ ಸಾಂಕ್ರಾಮಿಕ ರೋಗ ಯಾವುದು ಈ ಕೊರೋನಾ ರೋಗ ಹರಡದ ಹಾಗೆ ದಯಮಾಡಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗ್ತದೆ. ತಾವಿರುವಂತಹ ಸ್ಥಳದಲ್ಲಿ ಸ್ವಚ್ಛತೆಯನ್ನ ಏನು 1% ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನ ಸಿಂಪಡಿಸಿ ತಾವು ಏನು ಕಚೇರಿಯಾಗಲಿ ರೈತ ಬಾಂಧವರ ವಾಸ ಮಾಡುವಂತಹ ಸ್ಥಳ ಆಗಲಿ ಅಥವಾ ಕೊಟ್ಟಿಯಾಗಲಿ ಇನ್ನೊಂದಾಗಲಿ ಈ ಒಂದು ಔಷಧಿನ ಸಿಂಪಡಣೆ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳ ಆದ್ಯತೆಯನ್ನ ಕೊಡಬೇಕಾಗ್ತದೆ. ಆಮೇಲೆ ರೈತ ಬಾಂಧವರು ಆಗಾಗ್ಗೆ ಕೈಗಳನ್ನ ತೊಳಿತಾರೆ, ಸಾಬೂನುಗಳನ್ನು ಹಾಕಿ ಕೈಗಳನ್ನ ತೊಳಿತಿರ್ಬೇಕು. ಯಾಕಂದ್ರೆ ನಾವು ಮುಟ್ಟುವಂತಹ ಸ್ಥಳದಲ್ಲೇ ಆ ಸಾಂಕ್ರಾಮಿಕ ರೋಗವನ್ನು ಹರಡುವಂತಹ ಈ ಕೊರೋನಾ ವೈರಸ್ ಇರಬಹುದು. ಹಾಗಾಗಿ ನಾವು ಕೈಗಳನ್ನ ಪದೇ ಪದೇ ಸಾಬೂನು ಹಾಕಿ ತೊಳಿತಾ ಇದ್ರೆ ಮತ್ತೆ ಸ್ಯಾನಿಟೈಸರ್ ಹಾಕಿ ನಮ್ಮ ಕೈಯನ್ನ ಸ್ವಚ್ಛ ಮಾಡ್ಕೊಳ್ತಾ ಇದ್ರೆ ಈ ಸಾಂಕ್ರಾಮಿಕ ಹರಡನ್ನ ತಡೆಗಟ್ಟಬಹುದು. ಅದರಿಂದ ಇದನ್ನು ಸಹ ರೈತ ಬಂದವರು ಮಾಡಬೇಕಾಗ್ತದೆ. ಮತ್ತೆ ಜನ ಗುಂಪು ಕೊಡಬಾರದು, ಈ ಗುಂಪು ಕೊಡದಾಗಲೇ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಹಾಗಾಗಿ ರೈತರು ಅಥವಾ ಇನ್ನೊಂದು ಕಡೆ ಕೆಲಸ ಮಾಡುವಾಗಲಿ ಅಥವಾ ತೋಟದಲ್ಲಿ ಕೆಲಸ ಮಾಡುವಾಗಲಿ ಅಥವಾ ಹಳ್ಳಿಯಲ್ಲಿ ನಿಂತುಕೊಳ್ಳುವಾಗಲಿ ಅಥವಾ ಚರ್ಚೆ ಮಾಡುವಾಗಲಿ ಅಥವಾ ಕೆಲಸ ಮಾಡುವಾಗಲಿ ಒಂದು ಕನಿಷ್ಠ ಪಕ್ಷ 1 ಮೀಟರ್ ಅಂತರವನ್ನು ನಾವು ಕಾಯ್ಕೊಳ್ಬೇಕಾಗ್ತದೆ, ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕಾಗ್ತದೆ. ಇದರ ಬಗ್ಗೆ ಮಾಹಿತಿಯನ್ನ ದಯಮಾಡಿ ಕೊಡ್ಬೇಕು. ಆಮೇಲೆ ವಸ್ತ್ರಗಳನ್ನ ನಾವು ಮೈಪೂರ್ತಿ ನಾವು ಬಟ್ಟೆಗಳನ್ನ ಹದರಿಸಬೇಕಾಗ್ತದೆ, ಅದು ಬಹಳ ಮುಖ್ಯವಾಗಿರ್ತದೆ. ಆ ಜೊತೆಗೆ ನಮ್ಮ ಮುಖವನ್ನ ಈ ನಾವು ಕರ್ಚಿಪ್ ಆಗಲಿ ಅಥವಾ ಮುಖವರ್ಸಗಳಿಂದಾಗಲಿ ನಾವು ಮುಚ್ಚಬೇಕಾಗ್ತದೆ. ಬೇರೆಯವರು ರೋಗ ಬಂದಂತಹ ಇರುವಂತಹ ವ್ಯಕ್ತಿಗಳು ಕೆಮ್ಮದಾಗಲಿ ಸೀನದಾಗಲಿ ಮಾಡಿದಾಗ ಅದು ಹರಡದ ಹಾಗೆ ತಡ್ಕೊಳ್ಳಿಕ್ಕೆ ನಾವು ಈ ಮುಖವನ್ನ ಮುಚ್ಚಿಕೊಳ್ಬೇಕಾಗ್ತದೆ, ಅದು ಕರ್ಚಿಪ್ ಆಗಲಿ ಅಥವಾ ಮುಖವರ್ಸಗಳಿಂದ ಈ ಮುಖವನ್ನ ಮುಚ್ಚಬೇಕಾಗ್ತದೆ. ಮತ್ತೆ ಇನ್ನೊಂದು ದಯಮಾಡಿ ನಮ್ಮ ಕೈ ಕುಲುಕುವಂತಹ ಕೆಲಸವನ್ನ ಮಾಡಬಾರದು, ಅದು ಒಬ್ಬರ ಕೈಲಿದ್ದಂತಹ ಸಾಂಕ್ರಾಮಿಕ ರೋಗಗಳು ಇನ್ನೊಬ್ಬ ಕೈಗೆ ಹರಡುವಂತಹ ಅವಕಾಶಗಳಿತ್ತು. ಹಾಗೆ ಕೈ ಕುಲುಕುವಂತಹ ಕೆಲಸಗಳನ್ನ ಮಾಡಬಹುದು, ನಮಸ್ಕರಿಸಿ ಅವರಿಗೆ ಒಂದು ಧನ್ಯತಾ ಭಾವನವನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕಾಗ್ತದೆ. ಮತ್ತೆ ಪೌಷ್ಟಿಕ ಆಹಾರವನ್ನ ತಿನ್ನೋದು ಸಹ ಬಹಳ ಮುಖ್ಯ. ಈ ರೋಗದಿಂದ ಹೋರಾಡಬೇಕು ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕಾಗ್ತದೆ, ಪೌಷ್ಟಿಕವಾದ ಆಹಾರವನ್ನ ನಾವು ತಿನ್ಬೇಕಾಗ್ತದೆ. ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಮನಗಂಡು ರೈತ ಬಾಂಧವರಿಗೆ ತಂತ್ರಜ್ಞಾನಗಳನ್ನು ಕೊಡೋ ಜೊತೆಗೆ ಅವರ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಮತ್ತೆ ಬೆಳೆಯನ್ನ ಸಂರಕ್ಷಣೆ ಮಾಡೋ ಜೊತೆಗೆ ಆಹಾರ ಉತ್ಪಾದನೆಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಈ ಅಗ್ರಿವಾರ್ ರೂಮ್ ಅನ್ನೋ ಒಂದು ಸಂಸ್ಥೆಯನ್ನ ಒಂದು ವಿಭಾಗವನ್ನ ನಾವು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಪ್ರಾರಂಭಿಸಿದ್ದಾರೆ. ಅಲ್ಲಿಗೆ ಯಾವುದೇ ರೈತ ಬಾಂಧವರು ಇದು ಮಾಹಿತಿಯನ್ನು ಪಡೀಲಿಕ್ಕೆ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ಗೆ ಆಗಲೇ ಪೇಪರ್ಗಳಲ್ಲಿ ಸಾಕಷ್ಟು ಪ್ರಚಾರ ಆಗಿದೆ. ನೀವು ಹೇಳ್ಬಿಡಿ. ಆ ಫೋನ್ ನಂಬರು 0802-6227-889. ಇನ್ನೊಂದು ಸರಿ ನಾನು ಈ ನಂಬರ್ ಹೇಳ್ತೀನಿ, 0802-6227-889. ಈ ಒಂದು ದೂರವಾಣಿಗೆ ಕರೆ ಮಾಡಿದ್ರೆ ಅಲ್ಲಿ ವಿಜ್ಞಾನಿಗಳಿರ್ತಾರೆ, ತಮಗೆ ಸೂಕ್ತವಾದ ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ರಾಜ್ಯ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯ ಎಲ್ಲವೂ ಸಹ ಏನು ನಮ್ಮ ಈ ಕರ್ನಾಟಕ ಹಾಲು ಮಂಡಳಿಯ ಈ ಹಾಲು ಮಾರಾಟ ಕೇಂದ್ರಗಳಿದೆ, ಆ ಹಾಲು ಮಾರಾಟ ಕೇಂದ್ರದ ಅಕ್ಕಪಕ್ಕದಲ್ಲಿ ರೈತ ಬಾಂಧವರು ಯಾವುದೇ ವಸ್ತುಗಳನ್ನ ಹಣ್ಣು ತರಕಾರಿಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ರೈತ ಬಾಂಧವರು ಯಾವ್ಯಾವ ರೈತ ಬಾಂಧವರು ಹಣ್ಣಿದ್ರೆ ಅಥವಾ ತರಕಾರಿಗಳನ್ನ ಮಾರಾಟ ಮಾಡಬೇಕು ಅಂದ್ರೆ ಸ್ಥಳಾವಕಾಶದ ಕೊರತೆ ಇದ್ರೆ ತಾವು ಈ ಹಾಲು ಮಾರಾಟ ಮಳಿಗೆ ಹತ್ರ ಹೋಗಿ ಅಲ್ಲಿ ನಿಮಗೆ ಕುಡಿಯೋಗಕ್ಕೆ ನೀರಿನ ವ್ಯವಸ್ಥೆ ಸಹ ಅವ್ರು ಮಾಡಿಕೊಡ್ತಾರೆ, ಬೆಳಗ್ಗೆ ಬಂದು ಸಾಯಂಕಾಲದವರೆಗೆ ಮಾರಾಟ ಮಾಡ್ಕೊಂಡು ಹೋಗ್ಬಹುದು. ಹಾಗಾಗಿ ರೈತ ಬಾಂಧವರು ಎಲ್ಲಿ ಹಾಲು ಮಾರಾಟ ಮಳಿಗೆ ಇದೆ ಅದರ ಅಕ್ಕಪಕ್ಕದಲ್ಲಿ ನಿಮ್ಮ ತರಕಾರಿಗಳನ್ನ ಹಣ್ಣುಗಳನ್ನ ಇಟ್ಟು ಮಾರಾಟ ಮಾಡಬಹುದು, ಅದು ಸರ್ಕಾರಿ ಆದೇಶನೇ ಆಗಿದೆ. ಆಮೇಲೆ ಇನ್ನೂ ಒಂದು ನಮ್ಮ ರೈತ ಬಾಂಧವರು ಮಾಡಬೇಕಾಗಿರೋದು ಕೆಲಸ ಅಂತಂದ್ರೆ, ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದೆ, ಈ ಏನು ಹಾಲು ಮಾರಾಟ ಕೇಂದ್ರದ ಬಳಿ ಮಾರಾಟ ಮಾಡಲಿಕ್ಕೆ ಸಾಕಷ್ಟು ರೈತ ಬಾಂಧವರಿಗೆ ನಾವು ಈಗಾಗಲೇ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಂ ಕಿಸಾನ್ ಮೂಲಕ ಮಾಹಿತಿಯನ್ನು ಕೊಡೋದಕ್ಕೆ 50,000 ಜನ ರಿಜಿಸ್ಟರ್ಡ್ ಫಾರ್ಮರ್ಸ್ ಇದ್ದಾರೆ. ಒಂದು ಸರಿ ನಮ್ಮ ಮಾಹಿತಿಯನ್ನು ಕಳಿಸಿದ್ರೆ 50,000 ಜನ ರೈತ ಬಂದರು ಅಂತ. ಹಾಗಾಗಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಇರಬೇಕು ಕೊಟ್ಟಿದ್ವಿ. ಏನದು ಎಂ ಕಿಸಾನ್ ಅಂದ್ರೆ? ಎಂ ಕಿಸಾನ್ ಅಂತಂದ್ರೆ ನಾವು ಪ್ರತಿ ತಿಂಗಳು ರೈತ ಬಾಂಧವರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಮೆಸೇಜ್ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಮೆಸೇಜ್ ಮೂಲಕ ರೈತ ಬಾಂಧವರಿಗೆ ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಅದನ್ನ ಎಂ ಕಿಸಾನ್ ಅಂತ ಒಂದು ಆಪ್ ಅದ ಆಕ್ಚುಲಿ. ಆ ಮೂಲಕ ನಾವು ರೈತ ಬಾಂಧವರಿಗೆ ತಿಂಗಳಿಗೆ 10-12 ಮೆಸೇಜ್ ಅನ್ನ ಕೊಡ್ತಾ ಹೋಗ್ತೀವಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ನಾವು ಈಗಾಗಲೇ ಮಾರ್ಚ್ನಲ್ಲಿ ಏಪ್ರಿಲ್ನಲ್ಲಿ ಕೊಟ್ಟಿದ್ದೇವೆ. ಈಗ ನಾವು ಮಾರ್ಚ್ನಲ್ಲಿ 12 ಮಾಹಿತಿಗಳನ್ನ ಕೊಟ್ಟಿದ್ದೀವಿ, 12 ವಿಷಯದ ಬಗ್ಗೆ. ಏಪ್ರಿಲ್ನಲ್ಲಿ 10 ವಿಷಯದ ಬಗ್ಗೆ ಕೊಟ್ಟಿದ್ದೀವಿ. ಅದರಲ್ಲಿ ಹೆಚ್ಚಿನ ಭಾಗ ಹೇಗೆ ಕೊರೋನಾವನ್ನು ತಡೆಗಟ್ಟಲಿಕ್ಕೆ ರೈತ ಬಾಂಧವರು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದು ಒಂದು ಕಡೆ ಆದರೆ, ಎರಡನೇದು ಅವರು ಬೆಳೆದಂತ ಬೆಳೆಯನ್ನ ಹೇಗೆ ಮಾರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ವಿ. ಮತ್ತೆ ಮೂರನೇದಾಗಿ ತಾಂತ್ರಿಕತೆಗಳು ಅಂದ್ರೆ ಈಗ ಹೊಸದಾಗಿ ಏನು ಬೆಳೆ ಮಾಡ್ತಾ ಇದ್ರೆ ಅದಕ್ಕೇನು ತಾಂತ್ರಿಕತೆಗಳನ್ನ ಅಳವಡಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಟ್ಟಿದ್ವಿ. ಅದು ಎಂ ಕಿಸಾನ್ ಮೂಲಕ ಪ್ರತಿ ತಿಂಗಳಿಗೆ 10-12 ಮಾಹಿತಿಗಳು ಹೋಗ್ತಾ ಇರ್ತವೆ. ಅದ್ರ ಮೂಲಕ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ವಿ. ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಒಂದು ಕಡೆ ಆದ್ರೆ, ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಸನದಲ್ಲಿ, ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಂದಂತಹ ಮಾಹಿತಿಯನ್ನ ರೈತರ ಬಾಂಧವರಿಗೆ ರವಾನಿಸೋದು, ನಮ್ಮ ಜಿಲ್ಲೆಯ ವಿಭಾಗದಲ್ಲಿ ರವಾನಿಸೋದು ಒಂದಾದ್ರೆ, ಇಲ್ಲಿ ನಮ್ಮದೇ ಒಂದು ನೆಟ್ವರ್ಕ್ ಇದೆ. ಈಗ ನಮ್ಮಲ್ಲಿ FPOಗಳಿವೆ, ನಮ್ಮಲ್ಲಿ 3 FPOಗಳಿವೆ, ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳಿವೆ. ಆ ರೈತ ಉತ್ಪಾದಕ ಸಂಸ್ಥೆಗಳು ಅವರು ಬೆಳೆದಂತಹ ಏನು ತರಕಾರಿ ಆಗಲಿ ಹಣ್ಣಾಗಲಿ ಅವರೇ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. ಈಗ ನಮ್ಮ ಮೊಸಳೆ ವಸಳ್ಳಿ ವಿಭಾಗದಲ್ಲಿ ಚೆನ್ನಾಂಬಿಕಾ ರೈತ ಉತ್ಪಾದಕ ಸಂಘ ಇದೆ. ಅವರು ಬೆಳೆದಂತಹ ತರಕಾರಿಗಳನ್ನ ಅಂದ್ರೆ ಸುಮಾರು 2 ಟನ್ ಟೊಮೊಟೊ, ಬದನೆಕಾಯಿ ಮತ್ತೆ ಬೀನ್ಸ್ ಅನ್ನ ಮಾರಾಟ ಮಾಡೋ ಜೊತೆಗೆ ಅವರು ಬೇರೆ ರೈತರು ಬೆಳೆದಂತಹ ಈರುಳ್ಳಿಯನ್ನ ಸಹ ತರಿಸಿಕೊಂಡು ಇದ್ರ ಜೊತೆ ಮಾರಾಟ ಮಾಡಿದ್ರು. ಹಳ್ಳಿ ಹಳ್ಳಿ ತಿರುಗಿ ಸುಮಾರು 19 ಟನ್ ಈರುಳ್ಳಿಯನ್ನ ಮಾರಾಟ ಮಾಡಿದ್ವಿ ಸರ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ರೈತ ಉತ್ಪಾದಕ ಸಂಸ್ಥೆಗಳಿದೆ, ಆ ಮೂಲಕ ಮಾರಾಟ ಮಾಡೋದಕ್ಕೆ ಉತ್ತೇಜನ ನೀಡಿದ್ವಿ. ಇದು ಬಹುಶಃ ಇದು ಕಂಟಿನ್ಯೂ ಆಗಬೇಕು. ಯಾವುದು ಈ ರೈತರೇ ನೇರವಾಗಿ ಮಾರಾಟ ಮಾಡುವಂತಹ ಒಂದು ಸಂಕಲ್ಪ ಅಥವಾ ಮನೋಭಾವನೆ ರೈತರಲ್ಲಿ ಬರಬೇಕು. ಅದು ಮುಂದಿನ ದಿನಗಳು ಇದು ಕಂಟಿನ್ಯೂ ಆಗಬೇಕು ಅನ್ನೋದು ನಮ್ಮ ಬಾಳೆ ಹಂಬಲ. ನಾನು ಬಹಳ ಸಮಯ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಈಗ ನಾವು ಉತ್ಪಾದಕತೆಗೆ ಸಾಕಷ್ಟು ಮಾಡಿದ್ದೇವೆ ರೈತರಿಗೆ. ಈಗ ಅವರು ಸಹ ರೈತ ಬಾಂಧವರು ಉತ್ಪಾದನೆಯನ್ನ ಹೆಚ್ಚು ಮಾಡಿದ್ದಾರೆ, ಎಷ್ಟು ಬೇಕಾದ್ರೂ ಬೆಳೆಕೊಡ್ತಾರೆ. ತಾಂತ್ರಿಕ ಮಾಹಿತಿಗಳನ್ನು ಒಂದು ಯಾವುದೋ ಒಂದು ಉತ್ಪಾದನೆಯನ್ನ ಮಾಡಿದ್ರೆ ಅದು ಸಾಕಷ್ಟು ಅವರಿಗೆ ಬೆಲೆ ಸಿಗ್ತದೆ ಅಂತಂದ್ರೆ ಅವರೇ ಕೃಷಿ ವಿಜ್ಞಾನಕ್ಕೆ ಬಂದ್ರು ಮಾಹಿತಿನ ತಗೊಂಡೋಗ್ತಾರೆ. ಅವರಿಗೆ ಮಾಹಿತಿ ಇದೆ, ಬಂದು ತಗೊಂಡೋಗ್ತಾರೆ. ನಮಗೆ ಅವ್ರಿಗೆ ಬೇಕಾಗಿರೋದಂತಂದ್ರೆ ಈ ಮಾರಾಟ ಜಾಲದ ಬಗ್ಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊರತೆ ಇದೆ. ಕೊರತೆಯ ಜೊತೆಗೆ ಅವರೇ ಮುಂದಿನ ದಿನಗಳಲ್ಲಿ ಒಬ್ರು ಬಿಸಿನೆಸ್ ಮನ್ ತರ ಆಗ್ಬೇಕು. ಆಕ್ಚುಲಿ ಒಬ್ಬೊಬ್ಬರೇ ಅದಾಗಲ್ಲ, ಯಾಕಂದ್ರೆ ಒಂದು ಸಂಸಾರ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಎಜುಕೇಶನ್ ಇರ್ತದೆ, ಇವರಿಗೆ ಮನೆ ಕೆಲಸಗಳು ಮತ್ತೆ ಹೊರದ ಕೆಲಸನೇ ಇರ್ತದೆ. ಒಬ್ಬೊಬ್ರು ಈ ಏನು ಬಿಸಿನೆಸ್ ನ ಮಾಡ್ಲಿಕ್ಕಾಗಲ್ಲ, ಈ ರೈತರು ನೇರವಾಗಿ ತಗೊಂಡೋಗಿ ಗ್ರಾಹಕರಿಗೆ ಮಾರಾಟ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಸಂಸ್ಥೆಗಳನ್ನ ಮಾಡ್ಕೋಬೇಕಾಗ್ತದೆ. ಸಂಸ್ಥೆಗಳಲ್ಲಿ ಈಗಾಗಲೇ ಸಂಸ್ಥೆಗಳಲ್ಲಿ ಸಿಇಒಗೆ ಸಂಬಳ ಕೊಡ್ತಾರೆ, ಆ ಸಿಇಒ ಸ್ವಲ್ಪ ಒಳ್ಳೆ ಸಿಇಒನ ಇಟ್ಟುಕೊಂಡು ಅವ್ರ ಮೂಲಕ ಈ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗ್ತದೆ. ಈಗ ನಮ್ದೀಗಾಗಲೇ ಹಾಲು ಮಹಾಮಂಡಳ ಏನಿದೆ ನಮ್ದು, ಬಹುಶಃ ಅದೊಂದು ನಮ್ಮ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಅದು ಒಂದು ರಿಜಿಸ್ಟರ್ಡ್ ಆಗಿ ಆ ಹಾಲನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ಇಲ್ಲಿ ಇವತ್ತಿರಲಿಲ್ಲ ಅಂತಂದ್ರೆ ಹಾಲಿಗೆ ಅಷ್ಟೊಂದು ಬೆಲೆ ಇರ್ತಿರಲಿಲ್ಲ. ಅದೇ ಮಾದರಿಯಲ್ಲಿ FPO ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಈಗ ನಮ್ಮ KMF ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆದ್ರೆ ಈ FPO ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಹಾಗಾಗಿ ಈ FPOಗಳನ್ನ ಸ್ಥಾಪನೆ ಮಾಡ್ಕೋಬೇಕಾಗ್ತದೆ. ರೈತ ಉತ್ಪಾದಕ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ಒಂದಿಷ್ಟು 500-1,000 ಜನರ ಸೇರ್ಕೊಂಡು ತಾವು ಬೆಳೆದಂತಹ ಬೆಳೆಯನ್ನ ತಾವೇ ಮಾರಾಟ ಮಾಡುವಂತ ಒಂದು ಔಟ್ಲೆಟ್ಗಳನ್ನ ಸಿಟಿಗಳಲ್ಲಾಗ್ಲಿ ಅಥವಾ ಹಳ್ಳಿಗಳಲ್ಲಿ ತಿರುಗಿ ಹಳ್ಳಿಗಳಲ್ಲಿ, ಈಗ ಮೊನ್ನೆ ಹೇಗೆ ಮಾಡಿದರೆ ನಮ್ಮ ಚನ್ನಂಬಿಕಾ ರೈತ ಉತ್ಪಾದಕ ಸಂಸ್ಥೆಯವರು ಹಾಗೆ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಮಾರಾಟ ಮಾಡುವಂತದ್ದಾಗ್ಲಿ ಮಾಡಿದ್ರೆ ಬಹುಶಃ ಅದೇನು 5 ರೂಪಾಯಿ ತಂದು ಇಲ್ಲಿ ತರಕಾರಿ ಹಾಕೋಗ್ತಿದ್ರು, ನೇರವಾಗಿ 15 ರೂಪಾಯಿ ತಿನ್ನೋರ್ಗೆ ಮಾಡಬಹುದು. 10 ರೂಪಾಯಿ ಪ್ರತಿ ಕೆಜಿ ಮೇಲೆ ಸಿಗ್ತದೆ. ಆಕ್ಚುಲಿ ಏನು ಮಧ್ಯವರ್ತಿಗಳು ಹೋಗ್ತಿತ್ತು ಪಾಲು ಅದೆಲ್ಲ ಆ ಸಂಸ್ಥೆಗೆ ಸಿಗ್ತದೆ. ಹಾಗಾಗಿ ಏನು ನಮ್ಮ ರೈತ ಬಾಂಧವರು FPO ಮೂಲಕ ನೇರವಾಗಿ ಮಾರಾಟ ಮಾಡಿದ್ರು ಮೊನ್ನೆ, ಅದು ಕಂಟಿನ್ಯೂ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಗಳು ನಾವೆಲ್ಲ ಒತ್ತು ಕೊಡಬೇಕಾಗ್ತದೆ. ಆಕ್ಚುಲಿ ನಾವೇನು ಈಗ ಉತ್ಪಾದಕತೆಗೆ ಹೆಚ್ಚು ಒತ್ತು ಕೊಡ್ತಿದ್ವಿ, ಮಾರಾಟಕ್ಕೆ ಹೆಚ್ಚು ಒತ್ತು ಕೊಟ್ಟು ರೈತ ಬಾಂಧವರನ್ನ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ತಯಾರು ಮಾಡಬೇಕಾಗ್ತದೆ. ಹಾಗಾಗಿ ಮೊನ್ನೆ ನಾವು ಚೆನ್ನಾಂಬಿಕಾ ಸಂಸ್ಥೆ ಮೂಲಕ ಒಳ್ಳೆ ವ್ಯಾಪಾರವನ್ನ ಮಾಡಿಸಿದ್ವಿ. ಹಾಗೆ ಈ ಚಂದ್ರಾಯಪಟ್ಟಣದಲ್ಲಿರ್ತಕ್ಕಂತಹ ಮಂಜುನಾಥೇಶ್ವರ ರೈತ ಉತ್ಪಾದಕ ಸಂಸ್ಥೆ, ಅವರು ಸಹ ಚಂದ್ರಾಯಪಟ್ಟಣ ಸುತ್ತಮುತ್ತ ಹಳ್ಳಿಗಳಲ್ಲಿ ತಾವು ಬೆಳೆದಂತಹ ಬೀನ್ಸ್, ಟೊಮೊಟೊ, ಬದನೆಕಾಯಿಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿದ್ರು. ಅವರು ಸಹ ಹೇಳಿದ್ರು ಒಳ್ಳೆ ಲಾಭ ಆಯ್ತು ಸರ್, ನಾವು ಮಧ್ಯವರ್ತಿಗಳು ಕೊಡೋದ್ರಿಂದ ಬಹಳ ಕಡಿಮೆ ಹಣ ಸಿಕ್ತಿತ್ತು, ಈಗ ನಾವೇ ನೇರವಾಗಿ ಮಾರಾಟ ಮಾಡೋದ್ರಿಂದ ನಮಗೆ ಹಣ ಸಿಗ್ತದೆ ಸರ್, ಒಳ್ಳೆ ಒಂದು ಐಡಿಯಾ ಅಂತಾನೆ ಹೇಳ್ತಿದ್ರು. ಹಾಗೆ ಬೇಲೂರಲ್ಲಿ ಸಹ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ, ಅವರು ಸಹ ನೇರವಾಗಿ ಮಾರಾಟ ಮಾಡಿದ್ರು. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅವರಿಗೆ ಕೊಟ್ಟಂತಹ ಮಾಹಿತಿ. ಹೀಗೆ ನೇರವಾಗಿ ಮಾರಾಟ ಮಾಡಬೇಕು, ನೇರವಾಗಿ ಮಾರಾಟ ಮಾಡೋದ್ರಿಂದ ನಿಮ್ಗೆ ಏನು ಮಧ್ಯವರ್ತಿಗಳು ಫಲಕ್ಕೆ ಸಿಗ್ತದೆ, ಎರಡನ್ನ ಗ್ರಾಹಕರಿಗೂ ಜಯ, ಉತ್ಪಾದಕರಿಗೂ ಜಯ ಆಗ್ತದೆ. ಯಾಕೆಂದ್ರೆ ಇವ್ರಿಗೂ 10 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ, ಗ್ರಾಹಕರಿಗೂ 10 ರೂಪಾಯಿಗೆ ಕಡಿಮೆಗೆ ತರಕಾರಿಗಳು ಸಿಗ್ತವೆ. ಹಾಗಾಗಿ ಏನು ಈಗ ನಮ್ಮ ರೈತ ಬಾಂಧವರು ಮಾಡೋದು ಅದು ಮುಂದುವರಿಬೇಕಾಗ್ತದೆ. ಜೊತೆಗೆ ಇದ್ರ ಜೊತೆಗೆ ಕೆಲವು ರೈತ ಬಾಂಧವರು ನಮ್ಮ ಈ ಏನು ನಮ್ಮ ಕ್ಲಸ್ಟರ್ ವಿಲೇಜಸ್ ಅಂತ ಹೇಳ್ತೀವಿ, ಕೃಷಿ ವಿಜ್ಞಾನ ಕೇಂದ್ರದ ಕೆಲವು ದತ್ತು ಗ್ರಾಮಗಳಿವೆ, ಆ ದತ್ತು ಗ್ರಾಮಗಳಿರ್ತಕ್ಕಂತ ನಮ್ಮ ಯುವಕರಿಗೆ ಅವರು ಬೆಳೆದಂತ ಬೆಳೆಯನ್ನ ನೇರವಾಗಿ ಹಾಸನಕ್ಕೆ ಬಂದು ಒಂದು ವ್ಯಾನ್ ನಲ್ಲಿ ಮಾರಾಟ ಮಾಡಲಿಕ್ಕೆ ಅವರಿಗೆ ಉತ್ತೇಜನವನ್ನು ನೀಡಿ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ. ಅದು ಒಬ್ಬೊಬ್ರು ವೈಯಕ್ತಿಕವಾಗಿ ಮಾಡುವಂತಹ ಒಂದು ವಿಚಾರ, ಆದ್ರೆ ಗುಂಪುಗಳಲ್ಲಿ ಮಾಡುವಂತಹ ವಿಚಾರಕ್ಕೂ ಸಹ ನಾವು ಎರಡಕ್ಕೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೀವಿ. ಇದ್ರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ ಒಂದು ಸಮನ್ವಯ ಸಮಿತಿ ಸಹ ರಚನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯಲ್ಲಿ ಈಗ ನಾನು ಮುಖ್ಯಸ್ಥನಾಗಿರ್ತೇನೆ. ಇದ್ರ ಜೊತೆಗೆ ನಮ್ಮ ಇನ್ನೊಬ್ರು ಕೃಷಿ ವಿಜ್ಞಾನ ಕೇಂದ್ರ ಇನ್ನೊಬ್ರು ಡಾಕ್ಟರ್ ಶಿವಶಂಕರ್ ಅಂತೇಳಿ ಅವರು ಸಹ ಇದರಲ್ಲಿ ಮೆಂಬರ್ ಇರ್ತಾರೆ. ಆ ಜೊತೆಗೆ ಮಡೆನೂರು ಸಂಶೋಧನಾ ಸಂಸ್ಥೆಯ ಡಾಕ್ಟರ್ ಬಸವರಾಜ್ ಅಂತೇಳಿ ಅವರು ಸಹ ಈ ಸಂಸ್ಥೆ ಸಮನ್ವಯ ಸಮಿತಿಯ ಮೆಂಬರ್ ಇರ್ತಾರೆ. ಇಲ್ಲಿ ಸಮನ್ವಯ ಸಮಿತಿ ನಮ್ದೇನು ಕೆಲಸ ಅಂತಂದ್ರೆ, ನಾನಾಗ್ಲೇ ಹೇಳಿದಾಗೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು. ಏನೋ ತರಕಾರಿಗಳು ಹಣ್ಣುಗಳು ಬೇಗ ಕೆಡುವಂತಹ ವಸ್ತುಗಳು ಇರ್ತವೆ, ಅವನ್ನ ಬೇಗ ಮಾರಾಟ ಮಾಡಲಿಕ್ಕೆ KMF ಮೂಲಕನೋ, ಈಗ ಮೊನ್ನೆ ಸುಮಾರು ನಮ್ಮ ರೈತ ಬಂದವರು ಒಂದು ಟನ್ ಕೋಸಿದೆ ಅಂತ ಹೇಳಿದ್ರು ಹೊಳೆಹೆಸಪುರದಿಂದ. ಏನ್ ಮಾಡೋದು ಸರ್, ಈಗ ಹಾಸನದಲ್ಲಿ ಮಾರಾಟ ಆಗ್ತಾ ಇಲ್ಲ ಅಂತ. ಹಾಗಾಗಿ ನಾವೇನ್ ಮಾಡಿದ್ವಿ, ನಾನು ಒಂದು ಉದಾಹರಣೆಯನ್ನು ಕೊಟ್ಟೆ. ದೇವನಹಳ್ಳಿಯಲ್ಲಿ ಒಬ್ಬ ರೈತರಿಗೆ 2 ದ್ರಾಕ್ಷಿಯನ್ನ ಅಪಾರ್ಟ್ಮೆಂಟ್ ಮೂಲಕ ಹೇಗೆ ಮಾರಾಟ ಮಾಡ್ದ, ಆ ಮಾರಾಟ ಮಾಡಲಿಕ್ಕೆ ನಮ್ಮ GKVK ಪ್ರೊಫೆಸರ್ ಗಳು ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡೋದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಟ್ಟರು. ಹೌದು ಸರ್, ನಾನು ತಗೊಂಡು ಹೋಗ್ತೇನೆ ಅಂತೇಳಿ 1 ಟನ್ ಕೋಸನ್ನ ನೇರವಾಗಿ ಅಪಾರ್ಟ್ಮೆಂಟ್ ತಗೊಂಡು ಮಾರ್ಕೊ ಬಂದಿದ್ದಾರೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಬಳಿ. ಬಹುಶಃ ನಾವು ಹಾಸನ ಕಡೆಯಿಂದ ಹೋದ ಫಸ್ಟ್ ಸಿಗೋ ಅಪಾರ್ಟ್ಮೆಂಟ್ ಅದಾಗ್ತೇವೆ, ಆ ಅಪಾರ್ಟ್ಮೆಂಟ್ ಬಳಿ ಹೋಗಿ ಅದನ್ನ ಮಾರಾಟ ಮಾಡ್ತೇವೆ. ಇಂತಹ ನಾವು ಉದಾಹರಣೆಗಳನ್ನ ಕೊಡ್ತಾಗ ನಮ್ಮ ವಿಜಾಪುರದ KVK ಅವರು ಸುಮಾರು 2.5 ಟನ್ ಇದ್ದಂತ ದ್ರಾಕ್ಷಿಯನ್ನ ಒಬ್ಬ ಯುವಕ ಪ್ರತಿದಿನ ಮೋಟರ್ ಬೈಕ್ ಮೇಲೆ ಹೋಗಿ 500 KG ಮಾರಾಟ ಮಾಡಿ ಮುಗಿಸಿದ್ದಾರೆ. ಹಳ್ಳಿ ಹಳ್ಳಿಯಲ್ಲಿ ಮಾರಾಟ ಮಾಡಿ ಇವೆಲ್ಲವನ್ನ ಉದಾಹರಣೆಗಳನ್ನ ಕೊಟ್ಟು ರೈತರಿಗೆ ಹೇಳ್ತಾ ಹೋಗ್ತೀವಿ. ನಮ್ಮ ರೈತ ಬಂದವರು ಅವರು ಉತ್ತೇಜನ ಆಗ್ತದೆ, ಅವರು ಸಹ ಮಾರಾಟ ಮಾಡುತ್ತೆ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದಿದು, ಮತ್ತೆ ಜಿಲ್ಲಾ ಸಮನ್ವಯ ಸಮಿತಿ ಇದನ್ನ ಮಾಡ್ತಾ ಇದೆ, ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಜಿಲ್ಲೆಗೆ ಬೇಕಾದ ಈಗ ಸದ್ಯಕ್ಕೆ ಸೂಕ್ತವಾದ ತಂತ್ರಜ್ಞಾನಗಳ ಬಗ್ಗೆ, ಏನ್ ಬೆಳೆ ಹಾಕ್ತಾ ಇದ್ರೆ, ಈಗ ಉದ್ದ ಹಾಕ್ತಾ ಇದ್ರೆ, ಹೆಸರುಗಳು ಹಾಕ್ತಾ ಇದ್ರೆ, ಯಾವ ತಳಿಯನ್ನ ಹಾಕಬೇಕು, ಮತ್ತೆ ಅವು ಅದಕ್ಕಿಂತ ಹೆಚ್ಚಾಗಿ ನಾವು ಈ ರೈಜೋಬಿಯಂ ಅನ್ನ ಬೀಜೋಪಚಾರವನ್ನ ಮಾಡಿ ಹಾಕಿ ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ. ಹೀಗೆ ಒಂದು ತಾಂತ್ರಿಕ ಮಾಹಿತಿಯನ್ನ ಕೊಡೋದು, ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು, ಮತ್ತೆ ತುರ್ತಾಗಿ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಮಾಡೋದಕ್ಕೆ ಆದಷ್ಟು ನಾವು ಒಂದು ಬಯರ್ಸ್ ಲಿಸ್ಟ್ ಇದೆ, ಮತ್ತೆ ಫಾರ್ಮರ್ಸ್ ಲಿಸ್ಟ್ ಇದೆ, ಒಬ್ರಿಗೊಬ್ರು ನಂಬರ್ ಕೊಟ್ಟು ಮಾತಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ. ಇದು ಜಿಲ್ಲೆಯ ಸಮನ್ವಯ ಸಮಿತಿಯ ಉದ್ದೇಶ, ಮತ್ತೆ ಈ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಇನ್ನು ಮುಂದೆವಾಗಿ ನಾನಾಗ್ಲೇ ಹೇಳಿದೆ, ನಮಗೆ ಏನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು 20 ಪರಿಕರಗಳನ್ನ ಮಾರಾಟ ಮಾಡ್ತೀವಿ ಸರ್. 20 ಪರಿಕರಗಳನ್ನ ಅಂದ್ರೆ ನಾವು ಇಲ್ಲಿ ಅಂಗಡಿಗಳು ಸಿಗಲ್ಲ ಅಂತವಲ್ಲ, ಅಂತವ್ ನಾವು ಮಾಡಿ. ಈಗ ಒಂದು ನಮ್ಮಲ್ಲಿ ಪಪ್ಪಾಯ ಇದೆ, ನುಗ್ಗೆ ಆಗ್ಲಿ ಅಥವಾ ಅಡಿಕೆ ಆಗ್ಲಿ, ಎಲ್ಲ ನೆಡೋದಕ್ಕೆ ಬಹಳ ಸೂಕ್ತವಾದ ಸಮಯ. ಈ ನುಗ್ಗೆ ಎಸ್ಪೆಷಲಿ ಪಪ್ಪಾಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನೊಂದು ತಿಂಗಳು ಬಿಟ್ಟರೆ ಮಳೆ ಸಿಕ್ಕಾಪಟ್ಟೆ ಮಳೆ ಶುರು ಮಾಡಿದ್ರೆ ಕೊಳೆ ಶುರು ಮಾಡ್ಬಿಡುತ್ತೆ, ಆಗ ನೆಡಕ್ಕಾಗಲ್ಲ, ಈಗಲೇ ಎಳಿಸ್ಕೊಬಿಡ್ಬೇಕಾಗ್ತದೆ. ಹಾಗಾಗಿ ಅವನು ಯಾವುದೇ ಕಾರಣದಿಂದ ತೊಂದರೆ ಆಗದಂಗೆ ರೈತ ನಾವು ಕೃಷಿ ವಿಜ್ಞಾನ ಕೇಂದ್ರ ಮುಚ್ಚಿದ್ರೆ ಮತ್ತೆ ಇದು ತೊಂದರೆ ಆಗ್ತದೆ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಮುಚ್ಚಿದನೆ ಸುಮಾರು ಈ ಒಂದು 2 ತಿಂಗಳಲ್ಲಿ ಸುಮಾರು 2.5 ಸಾವಿರ ಗಿಡ ಒಂದೊಂದನ್ನು ಮಾಡಿದ್ವಿ. ನುಗ್ಗೆ 1.5 ಸಾವಿರ, ಪಪ್ಪಾಯ 2 ಸಾವಿರ, ಅಡಿಕೆ ಸುಮಾರು 800 ಅಡಿಕೆಗಳು, ಔಷಧಿ ಸಸಿಗಳು, ಆಮೇಲೆ ಈಗ ಬನಾನಾಗೆ ಸ್ಪೆಷಲ್ ಬನಾನಾ ಸ್ಪೆಷಲ್ ಮಾರಾಟ ಮಾಡ್ತೀವಿ, ಮತ್ತೆ ಮ್ಯಾಂಗೋ ಸ್ಪೆಷಲ್. ಈಗ ಸೂಕ್ತವ ಸಮಯ ಮ್ಯಾಂಗೋ ಸ್ಪೆಷಲ್ ಹೊಡೆಯೋದಕ್ಕೆ, ನಾವು ಕ್ಲೋಸ್ ಮಾಡ್ಕೊಂಡು ಕೂತ್ಬಿಟ್ರೆ ಮ್ಯಾಂಗೋ ಸ್ಪೆಷಲ್ ಎಲ್ಲ ಸಿಗಲ್ಲ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ತಗೊಂಡು ಹೋಗ್ಬೇಕು ರೈತ ಬಂದ್ರು. ಹಾಗಾಗಿ ಆಮೇಲೆ ಜಿಂಜರ್ ಸ್ಪೆಷಲ್ ಆಮೇಲೆ AMC ಅಂತೇಳಿ ಇದೊಂದು ಬಹಳ ಉತ್ತಮವಾದ ಜೈವಿಕ ಗೊಬ್ಬರ ಇದು, ಮತ್ತೆ ಸೂಡಮನಸು, ಟ್ರೈಕೋಡರ್ಮ, ಹೀಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ದೊರಕುವಂತಹ ಪರಿಕರಗಳು ಇಲ್ಲೆಲ್ಲೂ ಸಿಗಲ್ಲ, ಔಷಧಿ ಮಳೆಗಳು ಎಲ್ಲೂ ಸಿಗಲ್ಲ. ಅಂತ ಸಮಯದಲ್ಲಿ ನಾವು ಯಾವುದೇ ಕಾರಣದಲ್ಲೂ ಕೃಷಿ ವಿಜ್ಞಾನ ಕೇಂದ್ರವನ್ನ ಮುಚ್ಚಬಾರದು, ರೈತ ಬಂಧುವರು ಬಂದಂತವರಿಗೆ ಅದನ್ನ ಪರಿಕರಗಳನ್ನ ಮಾರಾಟ ಮಾಡಬೇಕು ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಮಿಕರಾಗ್ಲಿ ವಿಜ್ಞಾನಿಗಳಾಗ್ಲಿ, ಕೆಲವು ವಿಜ್ಞಾನಿಗಳು ದೂರ ಹೋಗಿ ಲಾಕ್ಡೌನ್ ಸಿಗಿ ಹಾಕೊಂಡಿರೋ ಬಿಟ್ರೆ ಇಲ್ಲಿರುವಂತಹ 4 ವಿಜ್ಞಾನಿಗಳು ನಾವು ಒಬ್ಬೊಬ್ರು ಒಂದೊಂದಿನ ಕಚೇರಿಯನ್ನ ಅಟೆಂಡ್ ಮಾಡೋದ್ರ ಜೊತೆಗೆ ಮತ್ತೆ ಕಾರ್ಮಿಕರು ರೆಗ್ಯುಲರ್ ಬರೋದ್ರ ಜೊತೆಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಮಾಹಿತಿಗಾಗ್ಲಿ ಪರಿಕರಗಳನ್ನ ಮಾರಾಟ ಮಾಡೋದಕ್ಕೆ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ತೀವಿ. ಈಗಂತೂ ಈಗ ವಾರದಂತೂ ಅಂದ್ರೆ ಈಗ ಒಂದು ನಾವು ಏನು ಸೆಕೆಂಡ್ ಟೈಮ್ ಲಾಕ್ಡೌನ್, ಥರ್ಡ್ ಟೈಮ್ ಲಾಕ್ಡೌನ್ ಕಂಟಿನ್ಯೂ

ಯಂತ್ರೀಕರಣ ಮಾಡೋದೇಗೆ, ಹೀಗೆ ಹಲವು ಪ್ರಾತ್ಯಕ್ಷಿಕಗಳನ್ನ ನೀವು ಆಗ್ಲೇ ನಾವು ಪ್ಲಾನ್ ಮಾಡಿ ಈಗಾಗಲೇ ಪ್ರೀ ಆಕ್ಷನ್ ಪ್ಲಾನ್ ಆಗಿದೆ. ಬಹುಶಃ ಅದು ಅಪ್ರೂವ್ ಹೋಗಿದೆ, ಬಂದ ತಕ್ಷಣ ನಾವು ಬಹುಶಃ ಮುಂದಿನ ತಿಂಗಳಲ್ಲಿ ನಾವು ನಮ್ಮ ಪ್ರಾತ್ಯಕ್ಷಿಕಗಳು ನಮ್ಮ ಕ್ಷೇತ್ರ ಪರೀಕ್ಷೆಗಳು ಇವೆಲ್ಲವನ್ನ ಮಾಡ್ತೇವೆ. ಬಹುಶಃ ತರಬೇತಿಗಳಂತಹ ಕಾರ್ಯಕ್ರಮದಲ್ಲಿ ಈ ಏನು ಕೊರೋನಾ ವೈರಸ್ ಏನಿದೆ ಇದು ಕಂಪ್ಲೀಟ್ ನಿರ್ಮೂಲನ ಆಗುವವರೆಗೂ ನಾವು ಬಹುಶಃ ತರಬೇತಿಗಳನ್ನ ನಾವು ಒಂದು ಕಡೆ ಎಲ್ಲರನ್ನು ಕೂಡಾಕಿ ಮಾಡಕ್ಕಾಗಲ್ಲ. ಆದ್ರೆ ನಾವು ಆನ್ ಫಾರ್ಮ್ ಟ್ರೈನಿಂಗ್, ಆನ್ ಫಾರ್ಮ್ ಟ್ರೈನಿಂಗ್ ಅಂದ್ರೆ ರೈತರ ತಾಕಿನಲ್ಲೇ, ಆ ರೈತರ ತಾಕಿಗೆ ಹೋಗಿ ಅವರ ಜಮೀನಲ್ಲೇ ಕೂರಿಸಿಕೊಂಡು ಅದೊಂದು ಸ್ವಲ್ಪ ಏನು ಸಾಮಾಜಿಕ ಅಂತರವನ್ನ ಕಾಯ್ಕೊಂಡು ಅವರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಅದು ಹೊರಾಂಗಣ ತರಬೇತಿಯನ್ನ ಕೊಡ್ತಾ ಹೋಗ್ತೀವಿ. ಈ ಒಳಾಂಗಣ ತರಬೇತಿ ಆಗದಿದ್ರೆ ಹೊರಾಂಗಣ ತರಬೇತಿಯನ್ನು ಕೊಡ್ತಾ ಹೋಗ್ತೀವಿ. ಯಾವುದೇ ಪ್ರಾತ್ಯಕ್ಷಿಕ ಆಗಲಿ, ಕ್ಷೇತ್ರ ಪರೀಕ್ಷೆ ಆಗಲಿ, ತರಬೇತಿ ಆಗಲಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುವಂತಹ ಪರಿಕರಗಳ ಬಗ್ಗೆ ಆಗಲಿ, ಇನ್ನು ಮುಂದೆ ಸಮಾಜ ಇದು ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ತೊಡಕಾಗಬಾರದು ರೈತ ಬಾಂಧವರಿಗೆ. ಆಹಾರ ಉತ್ಪಾದನೆ ಹೇಗೆ ಕಳೆದ ಬಾರಿ ಎಷ್ಟು ಯಥೇಚ್ಛವಾಗಿ ಉತ್ಪಾದನೆ ಆಗಿತ್ತು, ಈ ಬಾರಿ ಸಹ ಉತ್ಪಾದನೆ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ, ನಮ್ಮ ಏನು ಸಂಶೋಧನಾ ಕೇಂದ್ರಗಳಿವೆ ಎಲ್ಲರೂ ಸಹ ಈ ಒಂದು ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದೆ ಸರ್. ನೀವು ಹವಾಮಾನ ಮುನ್ಸೂಚನೆಯನ್ನ ನಿಗದಿತವಾಗಿ ಹೌದೌದು ಈಗ ನಾವು ನಮ್ಮ ಆಲ್ ಇಂಡಿಯಾ ರೇಡಿಯೋ ಸಹಕಾರದೊಂದಿಗೆ ನಾವು ಪ್ರತಿ ವಾರ ಮಂಗಳವಾರದಂದು ರೈತ ಬಾಂಧವರು ಮುಂದಿನ 5-6 ದಿನಗಳಿಗೆ ಯಾವ ರೀತಿ ಮಳೆ ಬೀಳುತ್ತೆ, ಒಂದು ಎರಡನೇ ಮುಂದಿನ 5-6 ದಿನಗಳಲ್ಲಿ ಯಾವ ರೀತಿ ತಾವು ಕೃಷಿ ಚಟುವಟಿಕೆಗಳನ್ನ ತೆಗೆದುಕೊಳ್ಬಹುದು, ಮತ್ತೆ ಯಾವ ರೀತಿಯ ಈ ರೋಗ ರುಜಿನಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಥವಾ ನಿವಾರಣೆ ಮಾಡಲಿಕ್ಕೆ ಯಾವ ರೀತಿಯಾದ ಔಷಧೋಪಚಾರಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ನಮ್ಮ ಆಲ್ ಇಂಡಿಯಾ ರೇಡ್ ಮೂಲಕ ತಮಗೆ ಮಾಹಿತಿಯನ್ನ ರೈತ ಬಾಂಧವರಿಗೆ ಕೊಡ್ತಾ ಹೋಗಬಹುದು ಸರ್. ಅದು ಖಂಡಿತ ಅದು ರೈತ ಬಾಂಧವರಿಗೆ ಸಹ ಬಹಳ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೊಂದು, ಕೊರೋನಾದಿಂದ ಇಷ್ಟೊಂದು ನಷ್ಟ, ಇಷ್ಟೊಂದು ತೊಂದರೆ ಇದೆಲ್ಲ ಆಗಿದೆ ಖಂಡಿತ. ಹಾಗೆ ಈ ಕೊರೋನಾ ನಮಗೆ ಸ್ವಲ್ಪ ಕೆಲವು ಮುನ್ನೆಚ್ಚರಿಕೆಯನ್ನು ಸಹ ಸೂಚಿಸಿದೆ, ಅಂದ್ರೆ ನಮಗೆ ಬುದ್ಧಿನೂ ಸಹ ಕಲಿಸಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಈಗ ಈ ಕೊರೋನಾ ಬಂದಿದ್ದರಿಂದ ಸ್ವಚ್ಛತೆಗೆ ಮಹತ್ವ ಏನು ಅಂತ ಗೊತ್ತಾಗಿದೆ. ಮೊದಲೆಲ್ಲ ಸಾಂಕ್ರಾಮಿಕ ರೋಗ ಹರಡುತ್ತಿತ್ತು, ವ್ಯಾಕ್ಸಿನೇಷನ್ ಇತ್ತು, ಔಷಧಿ ಇತ್ತು, ಹೇಗೋ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡದಾಗ ಸ್ವಚ್ಛತೆ ಬಗ್ಗೆ ಆಗಲಿ ಅಥವಾ ಏನು ನಾವು ಈ ಸಾಮಾಜಿಕ ಅಂತರವನ್ನು ಕೈಕೊಳ್ಳದೆ ರೋಗ ಹರಡ್ತಿತ್ತು, ಬಟ್ ಔಷಧಿಗಳು ಇರ್ತಿತ್ತು, ನಿವಾರಣೆ ಆಗ್ತಿತ್ತು. ಬಹುಶಃ ಇದು ಬಂದ ನಂತರ ಹೇಗೆ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ, ವೈಯಕ್ತಿಕ ನಾವು ಅಂತರವನ್ನ ಹೇಗೆ ನಾವು ಕಾಪಾಡ್ಕೋಬೇಕಾಗ್ತದೆ ರೋಗ ಹರಡದೆ ಇರೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಮಗೆ ಬುದ್ಧಿಯನ್ನು ಕಲಿಸಿದೆ. ಮತ್ತೆ ಇಂಥ ಕಷ್ಟದ ದಿನಗಳಲ್ಲಿ ಇಡೀ ವಿಶ್ವ, ಇಡೀ ಪ್ರಪಂಚ ಹೇಗೆ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಬಲವನ್ನು ತುಂಬಿಕೊಟ್ಟಿದೆ. ಈಗ ಆ ದೇಶ ಹೇಗೆ, ಈ ದೇಶ ಹೇಗೆ, ಅದು ಹೇಗೆ, ಈಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಬರಲ್ಲ, ಎಲ್ಲಾ ಮನುಷ್ಯರಂದ್ಮೇಲೆ ಈ ಸಾಂಕ್ರಾಮಿಕ ರೋಗ ಹರಡಿ ಹರಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒಗ್ಗಟ್ಟಾಗಿ ಹೇಗೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಅದ್ರ ಜೊತೆಗೆ ಇಂತಹ ವಿಕೋಪ ಪರಿಸ್ಥಿತಿಯಲ್ಲಿ ಯುದ್ಧ ಆಗ್ಲೇ, ಕೊರೋನಾ ವಿರುದ್ಧ ಯುದ್ಧ ಆಗ್ಲಿ ಅಥವಾ ಇನ್ನೊಂದು ವಿಕೋಪ ಪರಿಸ್ಥಿತಿಯಲ್ಲಿ ಕೃಷಿಗೆ ಎಷ್ಟು ಮಹತ್ವ, ವೈದ್ಯಕೀಯ ಸಂಸ್ಥೆಗಳಿಗೆ ಎಷ್ಟು ಮಹತ್ವ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಈ ಒಂದು ಜನರಿಗೆ ಮನವರಿಕೆ ಆಗಿತ್ತು. ಹಾಗಾಗಿ ಅದ್ರ ಜೊತೆಗೆ ಸಾಮಾಜಿಕ ಪಿಡುಗೇನಿತ್ತು, ಈ ಮದುವೆಗಳನ್ನ ದುಂದುವೆಚ್ಚ ಮಾಡಿ ಸಾಲಕ್ಕೆ ಸಿಗಾಕೊಳ್ಳುವಂತಿತ್ತು, ಅದು ಈಗ ಸರಳ ವಿವಾಹಗಳ ಮೂಲಕ ಬರೀ 30-50 ಜನ ಸೇರಿಕೊಂಡು ಮನೆಯಲ್ಲೇ ಮದುವೆ ಆಗ್ತಿರೋದಂತೂ ಬಹಳ ಸಂತೋಷ ಇದೆ. ಬಡಬಗ್ಗರು ತುಂಬಾ ಹಣವನ್ನ ಖರ್ಚು ಮಾಡಿಕೊಂಡು ಸಾಲಕ್ಕೆ ಸಿಗಾಕೊಂಡು ಕೆಲವರು ಕಷ್ಟವನ್ನ ನಾವು ನೋಡಕ್ಕಾಗ್ತಿರಲಿಲ್ಲ. ಈ ಸರಳ ವಿವಾಹದ ಮೂಲಕ ಖರ್ಚು ಕಡಿಮೆಯಾಗಿ ಬಹುಶಃ ಸುಖ ಜೀವನಕ್ಕೆ ನಾಂದಿ ಆಗ್ತದೆ ಅಂತ ನಾನು, ಮತ್ತೆ ಈ ಸಭೆ ಸಮಾರಂಭಗಳು ಸಹ ಗದ್ದಲಗಳು ಸಹ ಕಡಿಮೆ ಆಗಿವೆ. ಇದು ಒಂದು ಒಳ್ಳೆಯ ಮುನ್ಸೂಚನೆ. ಆ ಜೊತೆಗೆ ನನಗನ್ಸಿದ ಮಟ್ಟಿಗೆ ಬಳಕೆದಾರರ ಆಯ್ಕೆ ಮುಂದಿನ ದಿನಗಳಲ್ಲಿ ಚೇಂಜ್ ಆಗ್ಬಹುದು. ಏನು ಮಾಲ್ಗಳಿಗೆ ಹೋಗ್ತಿದ್ವು, ಸಂತೆಗಳಿಗೆ ಹೋಗ್ತಿದ್ವು, ಬಹುಶಃ ಮುಂದಿನ ದಿನಗಳಲ್ಲಿ ಈ ಬಳಕೆದಾರರು ಅಥವಾ ಏನ್ ಕನ್ಸ್ಯೂಮರ್ಸ್ ಇದ್ವಿ, ಬಹುಶಃ ಡೋರ್ ಡೆಲಿವರಿಗೆ ಬಹಳ ಮಹತ್ವ ಸಿಗುತ್ತೆ ಅಂತ ನಾನು ಭಾವಿಸುತ್ತೇನೆ. ತರಕಾರಿ ಡೋರ್ ಡೆಲಿವರಿ, ರೇಷನ್ ಡೋರ್ ಡೆಲಿವರಿ, ಈಗ ನಾನೊಂದು ಹಾಗೆ ಅಂದವೇ ಬರುವಾಗ ನೋಡಿದೆ, ಒಂದು ಬಿಗ್ ಬಜಾರ್ ಮುಂಭಾಗ ಅಥವಾ ಯಾವ್ದೋ ಒಂದು ದೊಡ್ಡ ಮಾಲ್ ಮುಂಭಾಗ ಹೋಮ್ ಡೆಲಿವರಿ ಕಾಂಟ್ಯಾಕ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂದ್ಬಿಟ್ಟು ಕೆಳಗಡೆ ನಂಬರ್ ಹಾಕಿದ್ರು. ಅದು ಬಟ್ಟೆ ಅದು ಬಟ್ಟೆ ಇತರ ಆಹಾರ ಪದಾರ್ಥಗಳನ್ನು ಸಹ ಹೋಮ್ ಡೆಲಿವರಿ ಕೊಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾರೆ, ಫೋನ್ ಮಾಡಿದ್ರೆ ಮನೆ ಕೊಟ್ಟು ಬಂದು ಕೊಟ್ಟು ಹೋಗ್ತಾರೆ ಅಂತ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಕನ್ಸ್ಯೂಮರ್ಸ್ ಪ್ರಿಫರೆನ್ಸ್, ಬಳಕೆದಾರರ ಆಯ್ಕೆ ಬದಲಾಗುತ್ತೆ. ಬಹುಶಃ ಮಾರುಕಟ್ಟೆಯಲ್ಲಿ ಅಥವಾ ನಾವೇನು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಇವತ್ತಿನ ದಿನದವರೆಗೆ ಸಂತೆ ಅಥವಾ ಇನ್ನೊಂದು ಮಾಲ್ ಅಂತದೆಲ್ಲ ಬದಲಾವಣೆ ಆಗಿ ರೈತ ಇದು ಏನು ಬಳಕೆದಾರರು ನೇರವಾಗಿ ಮನೆ ಬಾಗಿಲಿಗೆ ಬಂದು ಸಿಗುವಂತಹ ವಸ್ತುಗಳಿಗೆ ಹೆಚ್ಚು ಆಯ್ಕೆಯನ್ನ ಕೊಡ್ತಾರೆ ಅಂತ ನಮ್ಗಾದ್ರೂ ತಿಳಿತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತ ಚೇಂಜ್ ಆಗುತ್ತೆ. ಡಾಕ್ಟರ್ ರಾಜೇಗೌಡರ, ಮುಂಗಾರು ಬಹಳ ವೇಗವಾಗಿ ಸಮೀಪಿಸ್ತಾ ಇದೆ, ಏನು ಪೂರ್ವ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡ್ರೆ ಉಳಿತಾಗುತ್ತೆ, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಲಹೆಗಳೇನು? ಖಂಡಿತ ಸರ್, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಎಲ್ಲ ಕಡೆ ಮಳೆ ಆಗಿದೆ, ಈಗ ಅವರು ಮಾಗಿ ಉಳುಮೆಯನ್ನ ಮಾಡ್ತಾರೆ. ಮಾಗಿ ಉಳುಮೆ ಒಂದು ಅಲ್ಲಿರ್ತಕ್ಕಂತ ಕಳೆಯನ್ನ ನಿರ್ವಹಣೆ ಮಾಡೋದಕ್ಕೆ ಒಂದು ವಿಚಾರ ಆದ್ರೆ, ಎರಡು ವಿಚಾರ ಆ ಮಣ್ಣಲ್ಲಿರ್ತಕ್ಕಂತ ಕೀಟಗಳು ನಾವು ಉಳುಮೆ ಮಾಡೋದ್ರಿಂದ ಮೇಲೆ ಹೊರಗೆ ಬಂದು ಬಿಸಿಲಿಗೆ ಅಥವಾ ಸಾಯ್ತವೆ ಅಥವಾ ಈ ನಮ್ಮ ಹಕ್ಕಿಗಳು ಹಿಡಿದು ತಿಂತವೆ. ಕೀಟಬಾಧೆ ಮತ್ತೆ ಈ ಕಳೆ ಬಾಧೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಸೂಕ್ತವಾಗಿದ್ದರಿಂದ ಮಾಗಿ ಉಳುಮೆಯನ್ನ ರೈತ ಬಂಧುವರು ಮಾಡ್ಕೋಬೇಕು. ಆಮೇಲೆ ಆಗ್ಲೇ ನಾನು ಹೇಳಿದೆ, ಈಗಾಗಲೇ ಉದ್ದು ಮತ್ತೆ ಹೆಸರು ಕಾಳುಗಳನ್ನ ಬಿತ್ತನೆ ಮಾಡ್ತಾ ಇದ್ದೀರಾ, ದಯಮಾಡಿ ರೈಸೋಬಿಯಂ ಜೊತೆ ನೀವು ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡಿ, ಅದು ಬಹಳ ಉಪಯೋಗ ಆಗ್ತದೆ. ಅದ್ರ ಜೊತೆಗೆ ಟ್ರೈಕೋಡರ್ಮಾ ನೀವು ಮಾಡೋದಂತೂ ಇನ್ನೂ ಒಳ್ಳೇದೆ. ಟ್ರೈಕೋಡರ್ಮಾ ಈ ಕೆಲವು ಶಿಲೀಂಧ್ರ ರೋಗಗಳು ಬರೋದನ್ನ ತಡೆಗಟ್ಟುತ್ತೆ. ರೈಸೋಬಿಯಂ ಮತ್ತೆ ಟ್ರೈಕೋಡರ್ಮಾ ಎರಡನ್ನೂ ಸಹ ತಾವು ಬೀಜೋಪಚಾರವನ್ನ ಮಾಡಿ ತಾವು ಹೆಸರು ಕಾಳಾಗ್ಲಿ ಅಥವಾ ಉದ್ದ ಕಾಳಾಗ್ಲಿ ಬಿತ್ತನೆ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಇನ್ನು ಮುಂದೆ ಕೃಷಿ ವಿಜ್ಞಾನ ಕೇಂದ್ರ ಸದಾ ತೆರೆದಿರುತ್ತೆ. ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಾಂತ್ರಿಕ ಮಾಹಿತಿಯನ್ನ ಪಡ್ಕೋಬಹುದು, ಮಣ್ಣು ಪರೀಕ್ಷೆ ಆಗಲಿ ತಾಂತ್ರಿಕ ಮಾಹಿತಿಯನ್ನ ಪಡ್ಕೋಬಹುದು. ಜೊತೆಗೆ ನಮ್ಮ ಪರಿಕರಗಳೇನಿದೆ ನಮ್ಮಲ್ಲಿ ಲಭ್ಯವಾದ ಪರಿಕರಗಳನ್ನ ಸಿಗುತ್ತೆ. ಅದರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ, ನಮ್ಮಲ್ಲಿ ಈ ಹುಲ್ಲಿನ ಬೀಜಗಳು ಮತ್ತೆ ಬೇರುಗಳು ಸಿಗ್ತವೆ. ಇದು ಸುತ್ತುವ ಸಮಯ, ದಯಮಾಡಿ ಬಂದು ರೈತ ಬಾಂಧವರು ಈಗ ಹುಲ್ಲಿನ ವಿವಿಧ ಜಾತಿ 23 ಜಾತಿಯ ಹುಲ್ಲಿನ ಮೇವು ಬೆಳೆಗಳಿದೆ. ಯಾವ್ಯಾವ್ದು ಅಂತ? ಅದು CO3, CO5 ಇದೆ, CO4 ಇದೆ, DHN6 ಇದೆ, ಕುದುರೆ ಮೆಂತೆ ಇದೆ, CO FS 31 ಅಂದ್ಬಿಟ್ಟು ಹೊಸ ತಳಿ ಬಂದಿದೆ. ಈಗ ಆಲ್ರೆಡಿ CO FS 29 ಅಂದ್ಬಿಟ್ಟು ಈಗಾಗಲೇ ರೈತ ಬಾಂಧವರು ಕೊಡ್ತಾ ಇದೀವಿ. ಹೀಗೆ ಸುಮಾರು 23 ತಳಿಗಳಿದೆ. ಅದನ್ನ ಬಂದು ರೈತ ಬಾಂಧವರು ಅದನ್ನ ತೆಗೆದುಕೊಂಡೋಗಿ ಈಗ ಅವರು ಬಿತ್ತನೆ ಮಾಡಿಕೊಂಡು ಅಥವಾ ನೀಡೋದಕ್ಕೆ ಬಹಳ ಸೂಕ್ತ ಸಮಯ ಆಗಿದೆ. ಇಷ್ಟು ಹೇಳ್ತಾ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಇತ್ತು, ಮಾಹಿತಿಯನ್ನು ಪಡೆದ ಜೊತೆಗೆ ತಮ್ಮಲ್ಲಿ ತರಕಾರಿಗಳು ಹಣ್ಣುಗಳು ಏನಾದರೂ ಬೆಳೆದಿರೋದು ಮಾರಾಟ ಆಗದೆ ಇದ್ರೆ ನಮ್ಮನ್ನು ಭೇಟಿ ಮಾಡಬಹುದು, ಅಥವಾ ನಮ್ಮ ಮೊಬೈಲ್ ನಂಬರ್ಗೆ ತಾವು ಕರೆ ಮಾಡಿ ಮಾಹಿತಿನ ಕೊಟ್ರೆ ನಾವು ಆ ಕೊಳ್ಳುವವರ ನಂಬರ್ನ ಕೊಡ್ತೀವಿ. ಜೊತೆಗೆ ಎಲ್ಲಿ ತಾವು ಸೂಕ್ತವಾಗಿ ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿನ ಕೊಟ್ಟು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಆದಷ್ಟು ರೈತ ಬಂಧುವರಿಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೇಳಿ ಡಾಕ್ಟರ್, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ? ಹಾ ಸರ್, 9449866932. ಕನ್ನಡದಲ್ಲಿ ಹೇಳ್ತೀರಾ? ಹಾ, ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತೀನಿ. 9449866932. ಇನ್ನೊಂದ್ಸರಿ ಹೇಳ್ಬಿಡಿ. ಕಿಸಾನ್ ವಾಣಿ ಪ್ರಸಾರವಾಯಿತು. ಇನ್ನು ಒಂದ್ಸರಿ ಹೇಳ್ತೀನಿ. ಆಕಾಶವಾಣಿ ಹಾಸನ FM ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ಚಿಂತನ